ರೈತ ಜಮೀನು ಹೊಂದಿರಬೇಕು, ಕನಿಷ್ಠ ನಮ್ದು 1 ಎಕರೆನಿಂದ 5 ಎಕರೆ ತನಕನು ಜಮೀನು ಹೊಂದಿದ್ರೆ. ನಾವು ದೊಡ್ಡ ರೈತರಿಗೆ ಸಹಾಯಧನ ಬೇರೆ ಇದೆ, ಸಣ್ಣ ರೈತರಿಗೂ ಸಹಾಯಧನ ಬೇರೆ ಇದೆ. ಈಗ ಸಣ್ಣ ರೈತರಿಗೆ 1-2 ಹೆಕ್ಟರ್ ತನಕ ಏನು ಜಮೀನು ಹೊಂದಿರ್ತಾರೆ ಅವರಿಗೆ ನಾವು 90% ಸಹಾಯಧನದಲ್ಲಿ ನಾವು ಸ್ಪ್ರಿಂಕ್ಲರ್ಗಳನ್ನು ಅಂದರೆ ತುಂತುರು ನೀರಾವರಿ ಯೋಜನೆ ಸಹಾಯಧನವನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಹಲೋ, ಇನ್ನೊಂದು ಪ್ರಶ್ನೆ ಏನು? ಕುಟುಂಬದಲ್ಲಿ ಇಬ್ಬರು ಕೂಡ ಅವಕಾಶ ಉಂಟಾ ಸರ್? ಇಲ್ಲ, ಕುಟುಂಬದಲ್ಲಿ ಅಂದ್ರೆ ನಾವು ಈಗ ರೈತರು ಜಮೀನು ಹೊಂದಿರಬೇಕು. ಒಬ್ಬ ರೈತ ಇದಾರಂದ್ರೆ ಅವರ ಹೆಸರು ಮೇಲೆ ಜಮೀನು ಇರಬೇಕು. ಆ ಜಮೀನು ಇದ್ರೆ ಅವರು ಇದಕ್ಕೆ ಅರ್ಹತೆ ಹೊಂದಿರ್ತಾರೆ. ಧನ್ಯವಾದಗಳು ಶಿವಕುಮಾರ್. ಜಂಟಿ ನಿರ್ದೇಶಕ ಶಿವಕುಮಾರ್ ಅವರೇ, ಈ ಕೃಷಿ ಯಾಂತ್ರೀಕರಣದ ಪ್ರಮುಖ ಕಾರ್ಯಕ್ರಮಗಳು ಯಾವುದು ನಮ್ಮ ರೈತರಿಗೆ ತಿಳಿಸ್ಕೊಡಿ. ಹಾ, ಈಗ ಕೃಷಿ ಇಲಾಖೆಯಲ್ಲಿ ಈ ಕೃಷಿ ಯಾಂತ್ರೀಕರಣ ಒಂದು ಅಡಿಯಲ್ಲಿ ನಾವು ಕೇಂದ್ರ ಪುರಸ್ಕೃತ ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ SMEAM ಅಂತ ಅಂತೀವಿ, ಸಬ್ಮಿಷನ್ ಆನ್ ಅಗ್ರಿಕಲ್ಚರ್ ಮೆಕನೈಸೇಷನ್ ಅಂತ, ಅದು ಒಂದು ಯೋಜನೆ. ಅದೇ ರೀತಿ ರಾಜ್ಯ ವಲಯದಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆ ಅಂತ ಇದ್ದೇವೆ. ಇದು ಕೇಂದ್ರ ಪುರಸ್ಕೃತ ಯೋಜನೆ, ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ ಯೋಜನೆ ಏನಿದೆ ಅದು ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನ ಬರುತ್ತೆ. ಅದಕ್ಕೆ ಪೂರಕವಾಗಿ ನಾವು ರಾಜ್ಯ ವಲಯದಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆ ಅಂತ ಮಾಡಿದ್ದೀವಿ. ಒಟ್ಟಾರೆ ಈ ಯೋಜನೆಗಳ ಉದ್ದೇಶ ಏನಪ್ಪಾ ಅಂದರೆ ಹೆಚ್ಚು ಜನ ರೈತರಿಗೆ ನಾವು ಕೃಷಿ ಯಂತ್ರೋಪಕರಣ ಪ್ರೋತ್ಸಾಹಿಸಲು ಹೆಚ್ಚಿನ ರೀತಿಯಿಂದ ಸಹಾಯಧನ ನೀಡೋ ಸಲುವಾಗಿ ಈ ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ ಸರ್, ನನ್ನ ಹಾಸನ್ ಡಿಸ್ಟಿಕ್ ದುರ್ಗದಬಳ್ಳಿ ಅಂತ ಸರ್. ಸ್ವಾಮಿನಾಥ್ ಕೇಳಿ, ಸ್ವಾಮಿನಾಥ್ ಅವರ ಪ್ರಶ್ನೆ ಕೇಳಿ ಸರ್. ಇದು ಈಗ ರೈತರಿಗೆ ಟ್ರ್ಯಾಕ್ಟರ್ ಎಲ್ಲ ಸಬ್ಸಿಡಿಲಿ ಇದೆಯಾ ಸರ್? ಈಗ ತಾವು ಕೇಳಿದ್ದು ಒಳ್ಳೆ ಪ್ರಶ್ನೆ. ಕೃಷಿ ಯಂತ್ರೋಪಕರಣಗಳಲ್ಲಿ ನಾವು ಬಿತ್ತನೆಗೆ ಅನುಕೂಲವಾಗುವಂತ ಯಂತ್ರೋಪಕರಣಗಳಿಂದ ಹಿಡಿದು ಕೊಯ್ಲೋತ್ತರವರೆಗೆ ಅಂದ್ರೆ ಹಾರ್ವೆಸ್ಟ್ ಆಗೋ ತನಕ ಎಲ್ಲಾ ಒಂದು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಕೃಷಿ ಯಂತ್ರೋಪಕರಣಗಳನ್ನ ನಾವು ಕೊಡ್ತಾ ಇದ್ದೀವಿ ಇಲಾಖೆಯಿಂದ ಸಹಾಯಧನದಲ್ಲಿ. ತಾವು ಕೇಳ್ದಂಗೆ ಟ್ರ್ಯಾಕ್ಟರ್ ಸಹಿತ ನಾವು ನಮ್ಮ ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಅದು 45 HP ಟ್ರ್ಯಾಕ್ಟರ್ ಗಿಂತ ಹೆಚ್ಚಿನ ಸಾಮರ್ಥ್ಯ ಇರುವಂತ ಟ್ರ್ಯಾಕ್ಟರ್ಗಳಿಗೆ ನಾವು ಸಹಾಯಧನದಲ್ಲಿ ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಈಗ ಟ್ರ್ಯಾಕ್ಟರ್ ತಗೊಳ್ಕೊಳ್ಳುವಂತ ರೈತರಿಗೆ ನಾವು ಗರಿಷ್ಠ ಅಂದರೆ ಸಾಮಾನ್ಯ ವರ್ಗದ ರೈತರಿಗೆ 75,000 ಅನುದಾನವನ್ನು ಸಹಾಯಧನ ಕೊಡ್ತೀವಿ. ಮತ್ತೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ರೈತರಿಗೆ 3 ಲಕ್ಷದವರೆಗೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಜನರಲ್ ಗೆ ಸರ್ 75,000 ಅಷ್ಟೇ? ಹೌದು ಹೌದು ಸರ್. ಮತ್ತೆ ಈಗ ಒಬ್ಬ ಅಫಿಷಿಯಲ್ ಆಗಿದ್ದು ಅವರು ಕೃಷಿ ಮಾಡ್ತಿದ್ರೆ ಅವರಿಗೆ ಸಬ್ಸಿಡಿ ತಗೊಂಡ್ಲಿಕ್ಕೆ ಅವಕಾಶ ಇದೆಯಾ? ಅಫಿಷಿಯಲ್ ಆಗಿರ್ತಾರೆ ಅವರಿಗೆ ಸಬ್ಸಿಡಿ. ಹೌದು, ಜಮೀನ್ ಇರುತ್ತೆ ಸರ್. ಅವರಿಗೆ ಈಗ ರೈತ ಅಂತ ಅಂದ ಮೇಲೆ ನಾವು ಅಫಿಷಿಯಲಿ ಅಂತ ನಾವು ನೋಡೋದಿಲ್ಲ. ಈಗ ರೈತ ಅಂತಂದಾಗ ನಾವು ಅರ್ಜಿಗಳಲ್ಲಿ ರೈತ ಅಂತಾನೆ ಪರಿಗಣಿಸ್ತೀವಿ, ಅಲ್ಲ ಅಫಿಷಿಯಲಿ ಅವ್ರ ಪ್ರೊಫೆಷನಲ್ ಅದರ್ ಪ್ರೊಫೆಷನಲ್ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಅವಕಾಶ ಇದೆ ಇದೆ ರೈತ ಅಂತಂದ್ಮೇಗೆ ನಾವು ಅಫಿಷಿಯಲಿ ಅಂತ ನಾವು ಏನ್ ಕ್ಯಾಟಗರಿ ಮಾಡಿಲ್ಲ. ರೈತ ಅಂತಂದಾಗ ನಾವು ಇದು ಮಾಡಿ ಸಹಾಯಧನ ಅಥವಾ ಸೌಲಭ್ಯಗಳನ್ನು ಕೊಡ್ತೇವೆ. ಅವರು ಸಹಾಯಧನ ಪಡ್ಕೋಬಹುದು. ಈಗ ಸದ್ಯನೇ ಹೇಳ್ತಿರೋದು ಪ್ರೆಸೆಂಟ್ ನಲ್ಲಿ ಇದೆ. ನಾವು ನೋಡ್ದಂಗೆ ಹೆಚ್ಚಾಗಿ ಈಗ ನೋಡಿ ಅಫಿಷಿಯಲ್ ಇನ್ ದ ಸೆನ್ಸ್ ಶಿಕ್ಷಕರಾಗಿರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿರ್ಬೋದು. ಬಟ್ ನಾವು ಈಗ ಸಹಾಯಧನ ಅಥವಾ ಕೃಷಿಗೆ ಸಂಬಂಧಪಟ್ಟಂತ ಯೋಜನೆಗಳು ಏನ್ ಕೊಡ್ತಾ ಇದೀವಿ ಅವರು ರೈತ ಆಗಿರ್ಬೇಕು ಅನ್ನೋ ಒಂದು ಇದ್ರ ಮೇಲೆ ನಾವು ಸವಲತ್ತುಗಳನ್ನು. ಆಮೇಲೆ ಇನ್ನೊಂದು ಸರ್, ಈಗ ಇವರು ಏನು ಆಫೀಸಿಯಲ್ ಇರ್ಬೋದಲ್ಲ, ಇವ್ರ ತಂದೆ ಮತ್ತು ಅಥವಾ ಇವ್ರ ಮಗನು ಕೂಡ ರೈತ ಆಗಿರ್ಬೋದಲ್ಲ. ಹೌದು, ಹಾಗಾಗಿ ರೈತ ಅಂತ ತಗೊಂಡಾಗ ನಾವು ಸವಲತ್ತುಗಳನ್ನು ಕೊಡ್ಬೇಕು. ಅದೇ ಅದೇ ಸರ್. ಎರಡನೇ ಪ್ರಶ್ನೆ ಸರ್, ನನ್ನ ಹಾಸನ ಜಿಲ್ಲೆ ಮೆಕ್ಕೆಜೋಳ ತುಂಬಾ ಬಿತ್ತನೆ ಆಗಿದೆ ಸರ್. ಓಕೆ, ಈಗ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಆಗಿದೆ ಸರ್, ಕಾರ್ಮಿಕರ ಸಮಸ್ಯೆ ಹೇಳ್ತಿರೋದು ಸರ್. ಹೌದು, ಮತ್ತೆ ಪ್ರಕೃತಿ ಕೂಡ ತೊಂದರೆ ಕೊಡ್ತಾ ಇದೆ ಸರ್. ಓಕೆ, ಮಳೆ. ಹಾಗಾಗಿ ಅದಕ್ಕೆ ಈಗ ಇಲಾಖೆ ವತಿಯಿಂದ ಏನಾದ್ರೂ ಅಂತ ಮೆಕ್ಕೆಜೋಳನ ಕಟಾವ್ ಮಾಡುವಂತ ಯಂತ್ರಗಳ ಬಗ್ಗೆ ಏನಾದ್ರು ಸಬ್ಸಿಡಿ ಈ ತರ ಸೌಲಭ್ಯ ಇದೆ ಸರ್? ಹೌದು, ಈಗ ನಾನು ಮೊದಲನಾಗ ಹೇಳಿದ್ದೆ ನಿಮ್ಗೆ ವಿವಿಧ ಕೃಷಿ ಚಟುವಟಿಕೆಗಳಲ್ಲಿ ಬೇಕಾಗುವಂತ ಯಂತ್ರೋಪಕರಣ ಕೊಡ್ತಾ ಇದೀವಿ. ಅದೇ ತರ ತಾವು ಏನ್ ಕೇಳಿದ್ರೆ ಮೆಕ್ಕೆಜೋಳ ಇರಬಹುದು ಅಥವಾ ಬೇರೆ ಬೆಳೆಗಳು ಇರಬಹುದು, ಅವುಗಳನ್ನು ಕಟಾವು ಮಾಡುವಂತ ಯಂತ್ರೋಪಕರಣಗಳು ಬಹಳಷ್ಟು ವಿಧವಾದ ಯಂತ್ರೋಪಕರಣಗಳು ಇದಾವೆ. ಸೊ ಅವು ಎಲ್ಲಗಳನ್ನು ತಾವು ಅರ್ಜಿಗಳನ್ನು ಸಲ್ಲಿಸಿದಾಗ ಮೆಕ್ಕೆಜೋಳ ಕಟಾವು ಯಂತ್ರ ಇರಬಹುದು, ಆಯಾ ಬೆಳೆಗಳಿಗೆ, ಮತ್ತೆ ಇನ್ನೊಂದು ವಿವಿಧ ಬೆಳೆಗಳ ಒಕ್ಕಣೆ ಯಂತ್ರಗಳು ಅಂತೂ ಬಂದಿದ್ದಾವೆ. ಅಂದ್ರೆ ಎಲ್ಲಾ ಬೆಳೆಗಳಿಗೆ ಒಕ್ಕಣೆ ಮಾಡುವಂತ ಯಂತ್ರಗಳೂ ಇದಾವೆ, ಮಲ್ಟಿಪರ್ಪೋಸ್ ಹಾರ್ವೆಸ್ಟರ್ಸ್ ಅಂತ ಕರಿತೀವಿ. ಅವುಗಳಿಗೆ ಸಹಿತ ನಾವು ಸಬ್ಸಿಡಿ ಕೊಡೋದ್ರಲ್ಲಿ ಇಲಾಖೆ ನಾವು ಸವಲತ್ತನ್ನು ಕೊಡ್ತಾ ಇದೀವಿ. ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆ? ಕೃಷಿ ಇಲಾಖೆದಲ್ಲಿ ನಾವು ಕೊಡ್ತಾ ಇದೀವಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ, ಇದು ಈ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಇದೆ. ಈಗ ನಾವು ಕೃಷಿ ಯಾಂತ್ರೀಕರಣ ಮತ್ತು ಈ ಒಂದು ಸಂಸ್ಕರಣೆ ಕಾರ್ಯಕ್ರಮದ ಸೌಲಭ್ಯ ಪಡ್ಕೋಬೇಕಂದ್ರೆ ಏನು, ಯಾವ ಕಚೇರಿಗೆ ಸಂಪರ್ಕಿಸಬೇಕು ಮತ್ತು ಏನು ದಾಖಲಾತಿಗಳು ಬೇಕಾಗುತ್ತೆ ಶಿವಕುಮಾರ್ ಅವರೇ? ಈಗ ರೈತರು ಕೃಷಿ ಯಂತ್ರೋಪಕರಣ ಪಡಿಬೇಕಾದ್ರೆ ಅವರು ನಮ್ಮ ಕೃಷಿ ಇಲಾಖೆಯ ಪ್ರತಿ ಹೋಬಳಿಯಲ್ಲಿರುವ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬೇಕು. ಅಲ್ಲಿ ಅವರು ಈ ಸವಲತ್ತನ್ನು, ಕೃಷಿ ಯಂತ್ರೋಪಕರಣ ಪಡಿಬೇಕು ಸಹಾಯದಲ್ಲಿ ಅಂದ್ರೆ ಅವರು ದಾಖಲಾತಿಗಳನ್ನು, ವಿವಿಧ ದಾಖಲಾತಿಗಳು, ಅದರಲ್ಲಿ ಮುಖ್ಯವಾಗಿ ಅರ್ಜಿ ಮತ್ತು ಅವರ ಭಾವಚಿತ್ರದ ಒಂದು ಫೋಟೋ, ಅದೇ ತರ ಪಹಣಿ ಕೊಡಬೇಕು, ಜಮೀನು ಹೊಂದಿದ್ದಕ್ಕೆ ದಾಖಲಾತಿ, ಮತ್ತು ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್, ಮತ್ತೆ ಜಾತಿ ಪ್ರಮಾಣ ಪತ್ರ, ಮತ್ತೆ ನೋಡ್ಯೂ ಸರ್ಟಿಫಿಕೇಟ್ ಅಂತ ಕೊಡಬೇಕಾಗ್ತದೆ. ಅಂದ್ರೆ ಹಾರ್ಟಿಕಲ್ಚರ್ ಅಥವಾ ಮತ್ತು ರೇಷ್ಮೆ ಬೇರೆ ಬೇರೆ ಇಲಾಖೆಯಿಂದ ನಾವು ಈ ಒಂದು ಯಂತ್ರೋಪಕರಣ ಪಡೆದಿಲ್ಲ ಅನ್ನೋ ಒಂದು ನಿರಪೇಕ್ಷಣ ಒಂದು ಪತ್ರವನ್ನು ಸಹಿತ ನಾವು ಕೊಡಬೇಕಾಗ್ತದೆ. ಈ ಎಲ್ಲ ದಾಖಲಾತಿಗಳನ್ನು ಏನದು ಅಂದ್ರೆ ಅವರು ಬೇರೆ ಇಲಾಖೆಯಿಂದ ಸಹಾಯಧನ ಪಡೆದಿರಬಾರ್ದು. ಅವರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಲಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ರಿ. ಕೇಳಿ ಹಿರೇಮಠ ಅವರೇ, ಪ್ರಶ್ನೆ ಕೇಳಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ ರೀ, ಈಗ ನಮ್ದು ನನ್ನ ಜಮೀನು 2.5 ಎಕರೆ ಅದರ ನನ್ನ ಪಾಲಿಗೆ. ಆಯ್ತ್ರಿ. ಅದರಲ್ಲಿ ಬೋರ್ವೆಲ್ ಹಾಕ್ಬೇಕಾದ್ರೆ ಸಾಲ ಸೌಲಭ್ಯ ಸಿಗಬಹುದನ್ರಿ? ಈಗ ನೋಡಿ, ಬೋರ್ವೆಲ್ ತಾವು ಕೇಳಿದ್ರಿ, ನೀರಿನ ಮೂಲ ಅಂದ್ರೆ ಬೋರ್ವೆಲ್ ಬೇಕು ಅಂತ ತಾವು ಕೇಳ್ತಾ ಇದ್ರಿ. ಅದು ಕೃಷಿ ಇಲಾಖೆಯಿಂದ ನಾವು ಬೋರ್ವೆಲ್ ಸಲುವಾಗಿ ಯಾವುದೇ ಯೋಜನೆಗಳು ನಮ್ಮಲ್ಲಿ ಇಲ್ಲ. ತಾವು ಈ ಗಂಗಾ ಕಲ್ಯಾಣ ಯೋಜನೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ಗಂಗಾ ಕಲ್ಯಾಣ ಯೋಜನೆ ಅಂತ ಇದೆ, ಅಲ್ಲಿ ಬೋರ್ವೆಲ್ಗಾಗಿ ಸಹಾಯಧನ ಇದೆ. ತಾವು ಅಂತ ಒಂದು ಇಲಾಖೆಗೆ ಸಂಪರ್ಕ ಮಾಡಿ ಬೋರ್ವೆಲ್ ಬಗ್ಗೆ ಕೇಳಬಹುದು. ನಾವು ಕೃಷಿ ಇಲಾಖೆಯಿಂದ 2.5 ಎಕರೆ ಇಲ್ಲ ಇಲ್ಲ, ನೀವು ಗಂಗಾ ಕಲ್ಯಾಣ ಬೋರ್ವೆಲ್ ಹಾಕಂತದ್ದು, ನೀವು ಒಂದು ಬೋರ್ವೆಲ್ ಹಾಕಿ ನೀರಿನ ಮೂಲ ನೀವು ಕಂಡುಕೊಳ್ಬೇಕಾಗ್ತಾ ಇದೆ. ಅದಕ್ಕೆ ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿವಿಧ ಯೋಜನೆಗಳಿದಾವೆ, ಬೋರ್ವೆಲ್ಗ ಕೊರೆಯೋ ಸಲುವಾಗಿ ಯೋಜನೆಗಳಿದಾವೆ, ಅದಕ್ಕೆ ಸಹಾಯಧನ ಕೊಡ್ತಾರೆ. ಬಟ್ ನಾವು ಏನ್ ಕೊಡೋದು ನಿಮಗೆ ಅಂದ್ರೆ, ಸೂಕ್ಷ್ಮ ನೀರಾವರಿ ಅಂದ್ರೆ ಫಾರ್ ತುಂತುರು ನೀರಾವರಿ ಘಟಕಗಳನ್ನು ಅಥವಾ ಡ್ರಿಪ್ ಮತ್ತೆ ಹನಿ ನೀರಾವರಿಗಳನ್ನು ಕೊಡ್ತೀವಿ. ಈಗ ತಾವು ಜಮೀನು ಇರ್ತದೆ, ಒಂದು ಕೃಷಿ ಹೊಂಡ ಇತ್ತಂದ್ರೆ ನೀರಿನ ಮೂಲ ಇರ್ತದೆ ಆಲ್ರೆಡಿ, ಕೆಲವರ ಹತ್ರ ಬಾವಿ ಇರ್ತದೆ, ಮತ್ತೆ ಕೆಲವರ ಹತ್ರ ಈ ಬೋರ್ವೆಲ್ ಇರ್ತದೆ. ಅಂತವರಿಗೆ ಆ ನೀರನ್ನ ಬಳಕೆ ಮಾಡಿಕೊಂಡು ಬೆಳೆಗಳನ್ನ ಬೆಳೆಯ ಸಲುವಾಗಿ ನಾವು ಈ ಸ್ಪ್ರಿಂಕ್ಲರ್ಸ್ ಮತ್ತು ಹನಿ ನೀರಾವರಿ ಡ್ರಿಪ್ ಅನ್ನು ಕೊಡ್ತೀವಿ. ಒಂದು ಸಣ್ಣ ಪ್ರಶ್ನೆ ರೀ, ನಾವು ತುಂತುರು ನೀರಾವರಿ ಅಥವಾ ತುಂತುರು ನೀರಾವರಿ ಮಾಡ್ಬೇಕಾದ್ರೆ ಎಕರೆಗೆ ಎಷ್ಟು ಖರ್ಚು ಬರ್ತದ್ರಿ ಸರ್, ಪ್ಲೀಸ್ ಇದೊಂದು ಆನ್ಸರ್ ಮಾಡ್ಬೇಕು. ಈಗ ನೋಡಿ, ಒಂದು ಹೆಕ್ಟರ್ಗೆ ನಾನು ಹೇಳ್ತಾ ಇದ್ದೀನಿ, ಒಂದು 2.5 ಎಕರೆ ಇತ್ತಂದ್ರೆ, ಈಗ ಅದು ತುಂತುರು ನೀರಾವರಿ ಘಟಕ ಒಂದು, ಅದರಲ್ಲಿ 30 ಪೈಪ್ಸ್ ಗಳು ಬರ್ತವೆ, ನೋಜಲ್ಸ್ ಬರ್ತವೆ, ಅದಕ್ಕೆ ಒಟ್ಟಾರೆ ಒಂದು ಕಾಸ್ಟ್ ಅಂದ್ರೆ ಪ್ರೈಸ್ ಏನಿದೆ, ಬೆಲೆ ಏನಿದೆ ಅಂದ್ರೆ 24,000 ಚಿಲ್ಲರೆ ಇದೆ. ಅದರಲ್ಲಿ ರೈತ 4,000 ಚಿಲ್ಲರೆ ಅಷ್ಟೇ ಕಟ್ಟಬೇಕು. ಅಂದ್ರೆ 90% ಸಹಾಯಧನ ಸಿಗುತ್ತೆ, ಸರ್ಕಾರನೇ ಕೊಡ್ತದೆ, ಬರೇ ರೈತ 10% ಅಷ್ಟೇ ದುಡ್ಡನ್ನು ಕಟ್ಟಬೇಕಾಗ್ತದೆ. ಇಲ್ಲ, ತಾವು ಏನ್ ಮಾಡಿ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಭೇಟಿ ಕೊಟ್ಟು ಅಲ್ಲಿ ವಿವಿಧ ಯೋಜನೆಗಳು ಅದರಲ್ಲಿ ಮುಖ್ಯವಾಗಿ ಸೂಕ್ಷ್ಮ ನೀರಾವರಿ ಬಗ್ಗೆನೆ ತಾವು ಯೋಜನೆಗಳ ಮಾಹಿತಿ ಕೊಡ್ತಾರೆ ಅವರು. ದಾಖಲಾತಿ ಈಗಷ್ಟೇ ನಾನು ಹೇಳಿದೆ, ಇನ್ನೊಂದ್ಸರಿ ನಾನು ಹೇಳ್ತೀನಿ, ಅರ್ಜಿ ಕೊಡಿ, ತಮ್ದು ಒಂದು ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಇದ್ರೆ ಅದು, ಪ್ರಮಾಣ ಪತ್ರ ಪಹಣಿ ಕೊಡಬೇಕು, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಕೊಡಬೇಕು, ಈ ದಾಖಲಾತಿಗಳು ಕೊಡಬೇಕಾಗ್ತದೆ. ಆಯ್ತು ಹಿರಮಠ ಅವರೇ, ಒಳ್ಳೇದಾಗ್ಲಿ ನಿಮ್ಗೆ. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ ಹೇಳ್ತಾರೆ. ಎಲ್ಲಿಂದ? ಹುಬ್ಬಳ್ಳಿ ತಾಲೂಕು ಶಿರೂರ್ತಿನಲ್ಲಿ. ಹೆಸರು? ಚಂದ್ರಶೇಖರ್ ದೇಸಾಯಿ. ಹಾ, ಕೇಳಿ ಚಂದ್ರಶೇಖರ್ ಅವರು ಪ್ರಶ್ನೆ. ಶಿರೂರ್ತಿ ಹುಬ್ಬಳ್ಳಿಯಿಂದ ವ್ಯಾಪ್ತಿಯಿಂದ ಮಾತಾಡ್ತೀನಿ ಸರ್. ಈಗ ಸಿರಿಧಾನ್ಯ ಬೆಳೆಯಲಿಕ್ಕೆ ಪ್ರೋತ್ಸಾಹ ಐತ್ರಿ ಸರ್ಕಾರದಿಂದ. ಹ್ಮ್. ಅದರ ಸಿರಿಧಾನ್ಯ ಕಟಾವ್ ಮಾಡುವಂತ ಹಾರ್ವೆಸ್ಟಿಂಗ್ ಮಷಿನ್ ಅಂತ ಸಪರೇಟ್ ಏನ್ರ ಅದಾವ? ಈಗ ತಾವು ಕೇಳಿದ್ದು ಒಳ್ಳೆ ಪ್ರಶ್ನೆ. ಕೃಷಿ ಇಲಾಖೆದಲ್ಲಿ ಎಲ್ಲಾ ಬೆಳೆಗಳಿಗೆ ಸಂಬಂಧಪಟ್ಟಂತ ಯಂತ್ರೋಪಕರಣಗಳು ಏನಿದಾವೆ, ಸಿರಿಧಾನ್ಯಗಳನ್ನು ಕಟಾವು ಮಾಡುವ ಯಂತ್ರಗಳು ಸಹಿತ ನಾವು ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದೀವಿ. ಈಗ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಕೃಷಿ ಯಾಂತ್ರೀಕರಣದ ಬಗ್ಗೆ ಇದೆ ಚಂದ್ರಶೇಖರ್ ಅವರೇ. ಹೇಳಿ ಸರ್. ನವಣಿ ಬರುವೆಲ್ಲ ಸಣ್ಣ ಕಾಳ ಕರ್ತಾರೆ, ಅದನ್ನ ಹಾರ್ವೆಸ್ಟಿಂಗ್ ಮಷಿನ್ ಸಪರೇಟ್ ಇಲ್ಲ ಸರ್, ಅದಕ್ಕೆ ಮಾಡ್ತಾರೆ. ಈಗ ನೋಡಿ, ಈಗ ಬಹು ಬೆಳೆಗಳ ಒಕ್ಕಣೆ ಯಂತ್ರ ಅಂತಿದೆ, ಅಲ್ಲಿ ನೀವು ಆ ಯಂತ್ರೋಪಕರಣಗಳಲ್ಲಿ ಸ್ವಲ್ಪ ಮಾಡಿಫಿಕೇಶನ್, ಸ್ವಲ್ಪ ಬದಲಾವಣೆ ಇರ್ತದೆ, ಅಂತವುದ್ರಿಂದ ಕಟಾವು ಮಾಡ್ತಾ ಇದಾರೆ. ಈಗ ಬಹಳಷ್ಟು ರೀಪರ್ಸ್ ಅಂತ ಇದಾವೆ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವು ಬಹಳಷ್ಟು ಕಟಾವು ಯಂತ್ರಗಳಿದಾವೆ. ಈಗಾಗಲೇ ರೈತರು ಬಹಳಷ್ಟು ಸೌಲಭ್ಯಗಳನ್ನು ಪಡೆದು ಈ ಸಿರಿಧಾನ್ಯಗಳನ್ನು ಸಹಿತ ಬೆಳೆದು ಕಟಾವು ಮಾಡ್ತಾ ಇದಾರೆ. ಅಂಡ್ ಇವನ್ ನಾನು ಈ ಹೇಳಿ, ಈಗ ಸಣ್ಣ ಕಾಳಕ್ಕೈತಲ್ ಸರ್, ಬರದು ಹರ್ತ ಇವು ನವಣಿ, ಅವು ಕ್ಲೀನ್ ಆಗಿ ಬರ್ಬೇಕಲ್ ಸರ್, ಅಂತಾವ್ ಯಾವ್ದಾರ ಮಷಿನ್ ತಯಾರ ಮಾಡ್ಯಾರ? ಇಲ್ಲ, ಈಗ ನೋಡಿ, ಈಗ ರಾಗಿ ಕಟಾವು ಮಷಿನ್ಸ್ ಇದಾವೆ. ಈಗ ರಾಗಿ ನವಣೆ ರಾಗಿ ಇದು ಆಲ್ಮೋಸ್ಟ್ ಎಲ್ಲಾನು ಸಿಮಿಲರ್ ಬೆಳೆಗಳು. ಸೊ ಅದೇ ತರ ಬೇರೆ ಬೇರೆ ಬೆಳೆ, ಅದಕ್ಕೆ ನಾನು ತಮಗೆ ಹೇಳ್ತಾ ಇದ್ದೀನಿ, ಬಹು ಬೆಳೆಗಳ ಒಕ್ಕಣೆ ಯಂತ್ರ ಅಂತಾನೆ ಬಂದಿದಾವೆ. ಸೊ ಇಲಾಖೆ ಅವುಗಳನ್ನು ಕೊಡ್ತಾ ಇದೀವಿ, ಆಮೇಲೆ ಸಂಸ್ಕರಣ ಘಟಕಗಳನ್ನು ಕೊಡ್ತಾ ಇದೀವಿ ನಾವು. ನೀವು ಆ ಘಟಕಗಳಿಗೆ ಹೋಗಿ ಉಪಕರಣ ಒಂದ್ಸರಿ ಪರಿಶೀಲಿಸಬಹುದಲ್ಲ ಚಂದ್ರಶೇಖರ್ ಅವರೇ? ನೀವು ಇಲಾಖೆದಲ್ಲಿ ರೈತ ಸಂಪರ್ಕ ಕೇಂದ್ರ ಭೇಟಿ ಕೊಟ್ಟು ಅಲ್ಲಿ ವಿವಿಧ ಯಂತ್ರೋಪಕರಣಗಳ ಒಂದು ಪಟ್ಟಿನೇ ಇದೆ. ಘಟಕ ಅಂದ್ರೆ ಸಂಸ್ಕರಣ ಘಟಕಗಳ? ಹಾ, ಸಂಸ್ಕರಣ ಘಟಕ ಅಂದ್ರೆ ಈಗ ಇತ್ತೀಚಿನ ತಾವು ಬೆಳೆಯನ್ನು ಬೆಳೆದಿರ್ತೀರಿ, ಆ ಬೆಳೆಗೆ ಮೌಲ್ಯವರ್ಧನೆ ನಾವು ಮಾಡಬೇಕಾಗ್ತದೆ. ಅಂದ್ರೆ ಅದನ್ನ ನಾವು ಸ್ವಲ್ಪ ಸಂಸ್ಕರಣೆ ಮಾಡಿದ್ರೆ ಅದನ್ನ ಹೆಚ್ಚಿನ ಬೆಲೆ ರೈತರಿಗೆ ಬರ್ತದೆ ಮಾರಾಟ ಮಾಡಿದಾಗ. ಈಗ ನವಣೆ ಮಾಡಿದಾಗ ಮೇಲೆ ನವಣೆ ಒಂದು ಹೊಟ್ಟು ಅಂದ್ರೆ ಮೇಲೆ ಸಿಪ್ಪೆ ತೆಗೆದಾಗ ನವಣೆ ಬೆಳೆಯನ್ನು ಡೈರೆಕ್ಟ್ ಆಗಿ ನಾವು ನವಣೆ ಕಾಳನ್ನು ಉಪಯೋಗಿಸಬಹುದು, ಅದಕ್ಕೆ ಮಾರುಕಟ್ಟೆಯಲ್ಲಿ ಸಹಿತ ಅಧಿಕ ಬೆಲೆ ಇರ್ತದೆ. ಸೊ ಹಾಗಾಗಿ ಸಂಸ್ಕರಣೆ ಘಟಕಗಳಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಿನ ಒಂದು ಪ್ರಶಸ್ತಿ, ಒಂದು ಪ್ರಾಮುಖ್ಯತೆಯನ್ನು ನಾವು ಇಲಾಖೆ ಕೊಡ್ತಾ ಇದೀವಿ. ಅದಾದವು ಅದಷ್ಟು ಸಂಸ್ಕರಣೆ ಘಟಕಗಳು ಬಹಳಷ್ಟು ಎಲ್ಲಾ ಬೆಳೆಗಳಿಗೆ ಆಲ್ಮೋಸ್ಟ್ ಇದಾವೆ. ಇವನ್ ನಿಮ್ಗೆ ಇದೇ ಸಂದರ್ಭದಲ್ಲಿ ನಾವು ಹೇಳಬೇಕಾದ್ರೆ ಎಣ್ಣೆ ಗಾಣದ ಎಣ್ಣೆ ಯಂತ್ರಗಳು ಸಹಿತ ಬಂದಿದ್ದಾವೆ. ಅದ್ರಿಂದ ಇದು ಚಂದ್ರಶೇಖರ್ ಅವರಿಗೆ ಮಾಹಿತಿ ಬೇಕಂದ್ರೆ ಕೃಷಿ ಇಲಾಖೆ ಅಲ್ಲಿ ಹೋಗಿ ಭೇಟಿ ಮಾಡಿದ್ರೆ ಅವರು ಹೇಳ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಓಕೆ, ಹಾ, ಓಕೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ಇದು ಇವತ್ತಿನ ಪ್ರಸಾರದ ವಿಷಯ. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ನಮಸ್ತೆ. ನಾವು ಪ್ರಭು 60 ಹೇಳ್ರಿ, ಬಿಜಾಪುರ ಜಿಲ್ಲೆ ಚಡ್ಚಾಣ್ ಹುಬ್ಬಳ್ಳಿ. ಕೇಳಿ ಪ್ರಭು, ಪ್ರಶ್ನೆ ಕೇಳಿ. ಸರ್, ರೈತರು ಈಗ ಸ್ಪ್ರಿಂಕ್ಲರ್ ಈ ಒಂದ್ ವರ್ಷ ಆಯ್ತು ಆರ್.ಟಿ.ಜಿ.ಎಸ್ ಮಾಡಿ, ಮೆಟ್ರಲ್ಲೆ ಕೊಟ್ಟೇ ಇಲ್ಲ. ಯಾವ ಇದರಲ್ಲಿ? ಚಡ್ಚಾಣ ರೈತ ಸಂಪರ್ಕ ಕೇಂದ್ರದಲ್ಲ? ಹೌದ್ರಿ. ನೀವು ಒಂದ್ ಕೆಲಸ ಮಾಡಿ, ಈಗಾಗಲೇ ನಾವು ಬಹುಶಃ ನೀವು ಅರ್ಜಿ ಕೊಟ್ಟಿದ್ರಿ ಅಂತ ಹೇಳ್ತಾ ಇದ್ರಿ ನಮ್ಗೆ. ಸರ್, ರಿಸಿಪ್ಟ್ ಅದಾವ, ಒಂದ್ ವರ್ಷ ಆಯ್ತು, ಇನ್ನ ಬಿಲ್ ಆಗಿಲ್ಲ, ಬಿಲ್ ಕಳಿಸಿವಿ, ಗ್ರಾಂಟ್ ಇಲ್ಲ, ಹಿಂಗಾಗಿ ರೈತರಿಗೆ ಹೊಯ್ದಾಗ್ಲಕ್ಕ ಒಂದೇ ಸೋನಿಲ್ಲ ನಮ್ಮಲ್ಲಿ. ಇಲ್ಲ, ತಾವು ಏನ್ ನನಗೆ ಹೇಳ್ತಾ ಇದ್ರಿ, ನನಗೆ ನೀವು ಒಂದು ಕೆಲಸ ಮಾಡಿ, ನಾನು ಈ ಕಾರ್ಯಕ್ರಮ ಆದ್ಮೇಲೆ ನಾಳೆನೇ ಅಥವಾ ನಾನು ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾನು ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಾವು ಇಲಾಖೆಯಿಂದ ಎಲ್ಲಾ ಅಧಿಕಾರಿಗಳಲ್ಲಿ ಈಗ ನೋಡಿ ಏನಾಗಿರ್ತದೆ, ಅನುದಾನದ ಲಭ್ಯತೆ ಮೇಲೆ ನಾವು ಸಹಾಯಧನ ಕೊಡ್ತೀವಿ. ಒಂದೊಂದು ವರ್ಷ ಯಾವ ರೀತಿ ಆಗ್ತದೆ, ನೀವು ಒಂದು ಕೆಲಸ ಮಾಡಿ, ತಮ್ಮ ಹೆಸರು ನಾನು ನೋಟ್ ಡೌನ್ ಮಾಡ್ಕೊಂಡಿರ್ತೀನಿ, ನೀವು ಅಲ್ಲಿ ಚಡ್ಚಣ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಮಾತಾಡಿ. ನಾನು ಅಲ್ಲಿ ದಿವಸ ಹೋಗ್ತೀವಿ, ದಿವಸ ಮಾತಾಡ್ತೀವಿ, ಎ ಡಿ ಅವ್ರು ಮಾತಾಡ್ತೀವಿ, ಜೆ ಡಿ ಅವ್ರು ಮಾತಾಡಿದೆವು, ಎಲ್ಲರಿಗೆ ಬಿಲ್ಲೇ ಆಗಿಲ್ಲ, ಬಿಲ್ಲೇ ಆಗಿಲ್ಲ, ಗ್ರಾಂಟ್ ಎಲ್ಲ ಇಲ್ಲ. ಒಂದ್ ಕೆಲಸ ಮಾಡಿ, ನಾನು ಈ ಕಾರ್ಯಕ್ರಮದಲ್ಲಿ ತಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ತಾವು ನಾಳೆನೆ ಹೋಗಿ, ನೀವು ಅಲ್ಲಿ ನಾನು ಹೇಳಿರ್ತೀನಿ, ತಮ್ಮ ಹೆಸರು ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಮೊಬೈಲ್ ನಂಬರ್ ಹೇಳಿ, ನಿಮ್ ಮೊಬೈಲ್ ನಂಬರ್ ಹೇಳಿ. 9663835106. ಈ ಮೊಬೈಲ್ ನಂಬರ್ ನಾನು ನಾಳೆ ಅವರಿಗೆ ಮಾತಾಡಿ ಹೇಳ್ತೀನಿ, ನಿಮಗೂ ನಾನು ನಾಳೆ ಕಾಲ್ ಮಾಡ್ತೀನಿ, ದಯವಿಟ್ಟು ನೀವು ಅಲ್ಲಿ ಹೋಗಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ? ಜಯರಾಮೇಗೌಡ ಅಂತ, ಕೆಆರ್ಪೇಟೆ ತಾಲೂಕು. ಹೇಳಿಗೌಡ್ರೆ ಸರ್, ನಾನು ಕೃಷಿ ಜಮೀನು ಹೊಂದಿದ್ದೀನಿ 2.75 ಎಕರೆ. ಅದರಲ್ಲಿ ನಾನು ಈಗ 10 ವರ್ಷದಿಂದ 2011 ರಾಗಿ ಪ್ರಶಸ್ತಿ ತಗೊಂಡು ಚೀನಾ ಎಲ್ಲ ಪ್ರವಾಸ ಹೋಗಿದ್ ಬಂದೆ. ಸರ್ಕಾರನೇ ಕಳ್ಸಿಕೊಟ್ಟಿತ್ತು, ತುಂಬಾ ಸಂತೋಷ. ಈಗ ನಾನು ಅದಕ್ಕೆಲ್ಲ ಈಗ ಪಂಪ್ ಸೆಟ್ ಹಾಕ್ಸ್ಬಿಟ್ಟು, ಅಲ್ಲ ಇದು ಬೋರ್ವೆಲ್ ಹಾಕ್ಸ್ಬಿಟ್ಟು ಒಳ್ಳೆ ನೀರ್ ಬಂದಿದೆ. ಈಗ ತೆಂಗಿನ ತೋಟ ಮಾಡಿದೀನಿ, ಈಗ 1-8 ಕಾಯಿ ಕಾಯಿ ಬೀಳ್ತಾ ಇದೆ. ಅದಕ್ಕೇನಾದ್ರು ಕೊಬ್ಬರಿ ಶೇಖರಣೆ ಮಾಡೋದಕ್ಕೆ ಏನಾದ್ರು ಇದು ಶೆಡ್ ಎಳಿಯೋದಕ್ಕೆ ಏನಾದ್ರು ಕೊಡ್ತೀರಾ? ಈಗ ತಾವು ಹೇಳದಂಗೆ ತೆಂಗಿನ ಬೆಳೆ ಅದು ತೋಟಗಾರಿಕೆ ಇಲಾಖೆಗೆ ವ್ಯಾಪ್ತಿಗೆ ಬರ್ತದೆ. ನೀವು ಅದಕ್ಕೆ ಶೆಡ್ ಆತರ ಕೇಳ್ತಾ ಇದೀರಿ, ಅದು ನಮ್ಮ ಇಲಾಖೆ ವ್ಯಾಪ್ತಿಗೆ ಬರೋದಿಲ್ಲ. ತಾವು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಿ ಅಲ್ಲಿ ಬಹುಶಃ ಯಾವ್ದಾದ್ರು ಯೋಜನೆಗಳು ಇರಬಹುದು, ತಾವು ಭೇಟಿ ಕೊಟ್ಟು ವಿಚಾರಿಸಬಹುದು. ಆಯ್ತು, ತುಂಬಾ ಧನ್ಯವಾದಗಳು ಸರ್. ಓಕೆ, ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ. ನಮಸ್ಕಾರ ಸರ್, ಮಹೇಶ್ ಅಂತ. ಕೇಳಿ ಮಹೇಶ್ ಅವ್ರೆ. ಸರ್ ಏನಿಲ್ಲ, ಈ ಇದಕ್ಕೆ ಊರು ಊರು ಯಾವ್ದು ಮಹೇಶ್? ಸರ್ ಊರು ಗುಂಡ್ಲಪೇಟೆ ತಾಲೂಕು ಶಾನಟ್ರಳ್ಳಿ ಸರ್. ಹ್ಮ್, ಕೇಳಿ ಪ್ರಶ್ನೆ ಸರ್. ಈಗ ಇದಕ್ಕೆ ಸಂಪರ್ಕ ಕೇಂದ್ರಕ್ಕೆ ಅರ್ಜಿ ಕೊಡೋದಕ್ಕೆ ಏನಾದ್ರು ಕಾಲಮಿತಿ ಇದೆಯಾ ಅಥವಾ ಯಾವಾಗಲಾದ್ರೂ ಕೊಡ್ಬೋದಾ? ತಾವು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಕಚೇರಿ ಸಮಯದಲ್ಲಿ ಹೋಗಿ, ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಮಗೆ ಯಾವ ರೀತಿ ಸವಲತ್ತುಗಳು ಬೇಕಾಗಿದ್ದಾವೆ ಅದನ್ನು ಹೋಗಿ ಅರ್ಜಿ ಕೊಟ್ಟು ತಾವು ಇದು ಮಾಡಬಹುದು. ಬೇಸ್ಡ್ ಆನ್ ಸೀನಿಯಾರಿಟಿ ಪ್ರಕಾರ ಅವರು ಲಭ್ಯತೆ ಆದ್ರ ಮೇಲೆ ಕೊಡ್ತಾರೆ. ಅರ್ಜಿ ಸಲ್ಲಿಸೋದಕ್ಕೆ ಏನು ಕಾಲಮಿತಿ ಇಲ್ಲ. ಇಲ್ಲ, ಹೋಬಳಿ ಕೇಂದ್ರದಲ್ಲಿ ರೈತ ಸಂಪರ್ಕ ಕೇಂದ್ರ ಅಂತ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಲ್ಲಿ ತಾವು ಅರ್ಜಿ ಕೊಟ್ರೆ ತಮಗೆ ಹಳ್ಳಿಗೆ ಅಥವಾ ತಮ್ಮ ಇದಕ್ಕೆ ಹತ್ತಿರ ಇರುವಂತಹ ಹೋಬಳಿಯ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಆ ವ್ಯಾಪ್ತಿಗೆ ತಮ್ಮ ಜಮೀನು ಬರೋದ್ರಿಂದ ಅಲ್ಲಿ ನೀವು ಆ ಕಚೇರಿ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಈ ಅರ್ಜಿ ಸಲ್ಲಿಸುವಾಗ ಈ ರೈತರಿಗೆ ಕೊಡ್ತಕ್ಕಂತ ಜನರಲ್ ಮತ್ತೆ ಅದರ್ಸ್ ಇದೆಲ್ಲ ಅದಕ್ಕೆಲ್ಲಕ್ಕೂ ಸಬ್ಸಿಡಿ ಇದೆಯಾ ಸರ್? ಹಾ, ಎಲ್ಲ ಮಾಹಿತಿ ತಮಗೆ ಕೊಡ್ತಾರೆ. ಜನರಲ್ ರೈತರಿಗೆ ಇರ್ಬೋದು, ಮತ್ತೆ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಇರ್ಬೋದು, ಸಣ್ಣ ರೈತರಿಗೆ ಇರ್ಬೋದು, ಅದು ಎಲ್ಲರಿಗೆ ಯೋಜನೆಗಳು ಇದಾವೆ. ಅದಕ್ಕೆ ಸಹಾಯಧನನೂ ವೇರಿಯೇಷನ್ಸ್ ಇರ್ತದೆ, ಕೊಡ್ತಾರೆ. ತಾವು ಭೇಟಿ ಕೊಡಿ, ಮಾಹಿತಿ ಸಿಗುತ್ತೆ. ಸರಿ ಸರ್. ಹಾ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ? ಹಲೋ ರೀ. ಹಾ, ಕೇಳಿ, ಹೆಸರೇಳಿ, ಎಲ್ಲಿಂದ? ನಮಸ್ಕಾರ ರೀ, ಬಾಳಕೋಟ ಜಿಲ್ಲೆ ಮುಳ್ಳೂರು ತಾಲೂಕು ಅರಣ್ಯ ಬೆಳಗಲಿ. ಹಾ, ನಮಸ್ಕಾರ, ಹೆಸರು? ನಮಸ್ಕಾರ, ಮಹಾದೇವಪ್ಪ. ಕೇಳಿ ಮಹಾದೇವ್ರೆ. ನಮಸ್ಕಾರ. ತಾವು ಕೊಡೋ ಸೂಚನೆ ಬಹಳ ಒಳ್ಳೇದಾಗಿತ್ತು. ಹ್ಮ್, ರೈತರಿಗೆ ಬಹಳ ಸಸಿ ಇಲಾಖೆ ಕೊಡ್ತಾ ಇದ್ರು ನಾನು ಮಾಹಿತಿ ಎಲ್ಲ. ಆಯ್ತು, ನೀವು ಪ್ರಶ್ನೆ ಕೇಳಿ. ಪ್ರಶ್ನೆ ಏನಿಲ್ಲ, ನಿಮ್ಗೆ ಕೊಡುವಂತ ಒಳ್ಳೆಯ ವಿಚಾರ ನನಗೆ ಬಹಳ ಸಂತೋಷ ಆಯ್ತು, ಅದಕ್ಕೆ ಹಚ್ಚಿದ್ದೆ ನಾನು. ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ತೆ ಸರ್. ನಮಸ್ಕಾರ, ಹೆಸರೇಳಿ, ಎಲ್ಲಿಂದ ಸರ್? ನಾವು ಮೈಸೂರಿಂದ ಮಾತಾಡೋ ಸರ್, ಲಕ್ಷ್ಮೀಪುರ ಗ್ರಾಮ, ಮೈಸೂರು ಜಿಲ್ಲೆ, ಮೈಸೂರು ತಾಲೂಕ್ ಕಸಬಹುಳಿ. ಹ್ಮ್, ಹೆಸರು? ವೆಂಕಟೇಶ್ ಅಂತ ಸರ್. ತಿಮ್ಮಪ್ಪ ಗೌಡರು ಮತ್ತೆ ಅಧಿಕಾರಿಗಳು ನಮಸ್ಕಾರ. ಜಗದೀಶ್ ಅವ್ರು, ಕೇಳಿ ಪ್ರಶ್ನೆ.

ಹಗಲು ಇರುಳು ದುಡ್ಡಿಗಾಗಿ ಸಾಯ್ತಿ, ಹಗಲು ಇರುಳು ದುಡ್ಡಿಗಾಗಿ ಸಾಯ್ತಿ, ಹೋಗುವಾಗ ನಿನ್ನ ಸಂಗಡ ಏನೋಯ್ತಿ. ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ, ಯಾರ ಹೊಲ ಯಾರ ಮನೆ ನಂದು ನಂದು ನಂದು ನಂದು ಅಂತೀಯಲ್ಲ. ಪುಣ್ಯದಿಂದ ಪೃಥ್ವಿಗೆ ಬಂದು ಸಾತಕ್ಕಿಲ್ಲ ಜನುಮ ನಿಂದು, ಪುಣ್ಯದಿಂದ ಪೃಥ್ವಿಗೆ ಬಂದು